ಯೋಜನೆಯಡಿ ರೈತರಿಂದ ಖರೀದಿಸುವ ಆಹಾರ ಧಾನ್ಯಗಳ ಗುಣಮಟ್ಟ ಕಾಪಾಡುವಂತೆ ಸರ್ಕಾರ ಸೂಚನೆ. ಕರ್ನಾಟಕದ ಅಭಿವೃದ್ಧಿ ಮಾದರಿಗೆ ವಿಶ್ವವೇ ಮೆಚ್ಚುಗೆ, ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರಿಂದ ಶ್ಲಾಘನೆ. ರಾಜ್ಯ ಸರ್ಕಾರದಿಂದ ಅಭಿವೃದ್ಧಿ ಕಡೆಗಣನೆ, ರಾಜ್ಯಪಾಲರ ಭಾಷಣದ ಬಗ್ಗೆ ಬಿಜೆಪಿ ಅಸಮಾಧಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕಾರ್ಯಕ್ರಮ ಕೃಷಿ ರಂಗ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮೆಲ್ಲ ರೈತ ಬಾಂಧವರಿಗೆ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ರೈತರ ಕೃಷಿಯೇತರ ಚಟುವಟಿಕೆಗಳು, ಈ ಕುರಿತು ಡಾಕ್ಟರ್ ಚನ್ನಬಸವಣ್ಣ ಎಎಸ್ ಅವರೊಂದಿಗೆ ಸಂದರ್ಶನ. ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಹೆಚ್ಚಗೌಡ. ನಂತರ ಮಾಗಡಿ ತಾಲೂಕಿನ ಕೊಟ್ಟಿಗೆಪಾಳ್ಯದ ಹೊಂಬೇಗೌಡ ಹಾಗೂ ಸಂಗಡಿಗರಿಂದ ಸುಗ್ಗಿಪದ ಕೇಳಲಿದ್ದೀರಿ. ಮೊದಲಿಗೆ ಪ್ರಕಟಣೆಗಳು. ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ. ಆರ್ಬಿಐ ಹೇಳುತ್ತೆ, ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024 ಫೆಬ್ರವರಿ 2025 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಬೇಸಿಗೆ ಸಮಯದಲ್ಲಿ ರೈತರು ಯಾವ್ಯಾವ ಕೃಷಿ ಚಟುವಟಿಕೆಗಳನ್ನು ಅನುಸರಿಸಬಹುದು, ಈ ವಿಷಯ ಕುರಿತು ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ರಾಯಚೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡೀನ್ ಆಗಿ ನಿವೃತ್ತರಾದ ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಎಎಸ್ ಚನ್ನಬಸವಣ್ಣ ಅವರೇ, ತಮಗೆ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಇವತ್ತು ನಮಗೆ ಈ ರೈತರು ಬೇಸಿಗೆ ಸಮಯದಲ್ಲಿ ಅಂದರೆ ಕೃಷಿ ಚಟುವಟಿಕೆ ಮುಕ್ತಾಯ ಆದಾಗ ಯಾವ ಒಂದು ಚಟುವಟಿಕೆಗಳನ್ನು ಮಾಡಬಹುದು, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು ಡಾಕ್ಟ್ರೆ. ಆಗಬಹುದು. ಇದು ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆ ಮತ್ತು ಯಾರು ಯೋಚಿಸದೆ ಇರೋದಂತ ಪ್ರಶ್ನೆ. ಯಾಕಂದರೆ ಈಗ ರೈತರು ಏನಿದೆ, ಮುಂಗಾರು ಬೆಳೆ ಮುಗೀತು, ಹಿಂಗಾರು ಮತ್ತು ಬೇಸಿಗೆ ಮುಗಿದಿರುತ್ತೆ ಅಂತ ಇಟ್ಕೊಳ್ಳಿ. ಈಗ ಅವ್ರಿಗೆ ಬಿಡು. ಈ ಸಮಯದಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ರೈತರು ಕೆಲವು ಮದುವೆ ಆಕ್ಟಿವಿಟೀಸ್ ಇರ್ಬೋದು, ಜಾತ್ರೆಗಳು ಮತ್ತೆ ಎಲ್ಲ ಟೂರ್ ಹೋಗೋದು, ಮನರಂಜನೆ ಕಾರ್ಯಕ್ರಮ ಮಾಡ್ತಿರ್ತಾರೆ. ಮನರಂಜನೆ ಕಾರ್ಯಕ್ರಮ ಮಾಡ್ಲಿ, ಬೇಡ ಅನ್ನೋದಿಲ್ಲ. ಅದ್ರ ಜೊತೆಗೆ ಮುಂಜಾಗ್ರತೆಯಾಗಿ ಅಂದ್ರೆ ಬೇಸಿಗೆ ಕಾಲದಲ್ಲಿ ಕೆಲವು ಏನು ವ್ಯವಸಾಯ ಚಟುವಟಿಕೆಗಳಿದೆ ಅವರು ಮಾಡ್ಕೊಳ್ಳೋದು ಬಹಳ ಒಳ್ಳೇದು. ಈ ಚಟುವಟಿಕೆಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ಮಾಡ್ಕೊಡ್ತೀನಿ. ಹೇಳಿ ಸರ್. ಈಗ ಅಂದ್ರೆ ಈಗ ಅದು ಬೆಳೆ ಬಿತ್ತನೆ ಇರ್ಬೋದು, ಅದು ನಾಟಿ ಇರ್ಬೋದು, ಅಥವಾ ಈಗ ಬೆಳೆಯ ಕಟಾವು ಮಾಡೋದು, ಇವ ಎಲ್ಲ ಚಟುವಟಿಕೆಗಳು ಮುಗಿದಾಗ ರೈತರು ಸ್ವಲ್ಪ ಅವರಿಗೆ ಸಮಯ ಸಿಗುತ್ತೆ. ಹೌದು. ಆ ಸಮಯದ ಬಗ್ಗೆ ತಾವು ಹೇಳ್ತಾ ಇದ್ದೀರಿ. ಹೌದೌದು. ಈಗ ನೋಡಿ, ರೈತರ ಚಟುವಟಿಕೆಗಳು ಏನೇನು ಬಳಸ್ತಾರೆ? ಈಗ ಕೂರಿಗೆ ಬಳಸಬಹುದು. ಹೌದು. ಸಿಂಪಡಣೆ ಯಂತ್ರಗಳು ಬಳಸ್ತಾರೆ. ಮತ್ತೆ ಇತರ ಉಪಕರಣಗಳು ಬಳಸ್ತಾರೆ. ಅವನ್ನ ಯಾವ ರೀತಿ ಮಾಡುವಂತ ನೋಡೋಣ. ಈಗ ನಮಗೆ ಸ್ಪ್ರೇಯರ್ಸ್ಗಳು ಗೊತ್ತು. ಸ್ಪ್ರೇಯರ್ಸ್ಗಳು ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಈ ಒಂದು ಚಟುವಟಿಕೆಗಳು ಮುಗಿದ ಮೇಲೆ ಅದನ್ನ ಅವರು ಚೆನ್ನಾಗಿ ತೊಳಿಬೇಕು. ತೊಳೆದ್ಬಿಟ್ಟು ಅದನ್ನ ಒಂದು ಕಡೆ ನೇತಾಕ್ಬೇಕು. ಯಾಕಪ್ಪ ಅಂದ್ರೆ, ಅವ್ರು ಹಾಗೆ ಇಟ್ಟರೆ ಏನಾಗುತ್ತೆ ಅಂದ್ರೆ ಅದು ಕ್ಲಾಗ್ ಆಗುತ್ತೆ, ಅಂದ್ರೆ ಅದು ಮತ್ತೆ ಸಿಂಪಡಣೆ ಮಾಡಕ್ಕೆ ಬಹಳ ತೊಂದರೆ ಆಗುತ್ತೆ. ಒಂದು. ಎರಡನೇ ವಿಚಾರ ಏನಪ್ಪಾ ಅಂದ್ರೆ, ನಮ್ಗೆ ಗೊತ್ತಿರ್ಬೋದು, ಏನು ಇಲಿಗಳು, ಇಲಿಗಳ ಪೈಪ್ ಕಡಿತಾರೆ. ನಾ ಮುಂದೆ ಮುಂಗಾರು ಬಂದಾಗ ನಾವು ಕಳೆನಾಶಕ ಅಥವಾ ಬೇರೆ ಔಷಧಿ ಹೊಡೆಯಕ್ಕೆ ಹೋದಾಗ ನಮ್ಗೆ ತೊಂದರೆ ಆಗುತ್ತೆ. ಒಂದು. ಎರಡನೇದು ಅಂದ್ರೆ, ನಮ್ಗೆ ಉಪಕರಣಗಳಾದ ಈಗ ಸೀಡ್ರಿಲ್ಗಳಿರ್ತವೆ, ಅಂದ್ರೆ ಬೀಜವನ್ನ ಕೂರಿಗೆಯಲ್ಲಿ ಬಿತ್ತುವಂತ ಇರ್ತವೆ ಅಥವಾ ಗೊಬ್ಬರವನ್ನು ಕೂರಿಗೆ ಇರ್ತವೆ. ಇವುಗಳನ್ನ ಏನ್ ಮಾಡ್ಬೇಕು ಅಂದ್ರೆ ಅವರು ಕ್ಲೀನ್ ಆಗಿ ತೊಳೆದು ಎಲ್ಲೆಲ್ಲಿ ಬೀಜಗಳು ಅಂಟ್ಕೊಂಡಿರ್ತಾವೆ, ಸಂಧಿಗಳು ಸೇರ್ಕೊಂಡಿರ್ತವೆ, ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ಬೇಕು. ನಂತರ ಬೇರಿಂಗ್ಗಳೆಲ್ಲ ಬರ್ತಾವಲ್ಲ, ಆ ಬೇರಿಂಗ್ಗಳಲ್ಲಿ ಅವ್ರ ಎಣ್ಣೆ ಅಂದ್ರೆ ಗ್ರೀಸ್ ಬರುತ್ತೆ, ಗ್ರೀಸ್ ಅನ್ನ ಹಾಕ್ಬೇಕು. ಗ್ರೀಸ್ ಅನ್ನ ಹಾಕಿ ಮತ್ತೆ ಅದನ್ನ ಒಂದು ನೆರಳಲ್ಲಿ ನಿಲ್ಲಿಸ್ಬೇಕು ಅಥವಾ ಯಾವ್ದನ್ನ ಒಂದು ಹೊದಿಸಿ ನಿಲ್ಲಿಸ್ಬೇಕಾಗತ್ತೆ. ಈ ಒಂದೆರಡು ಕೆಲಸ ಮಾಡ್ಬೇಕು. ಆಮೇಲೆ ಈಗ ಮರದ ಕುಂಟಿಗಳು ಇರ್ತವೆ, ಹೌದು, ಮರದ ಕುಂಟಿಗಳು ನಿಮ್ಗೆ ಗೊತ್ತಿದೆ ಮುರಿದೋಗಿರ್ತವೆ, ಆಗಿರ್ತವೆ. ಅವನ್ನೆಲ್ಲ ಮತ್ತೆ ಹೊಸದ ಮರಗಳು ತಂದು ಅದನ್ನ ಎಲ್ಲೆಲ್ಲಿ ಹೋಗಿರ್ತವೆ, ಫಾರ್ ಎಕ್ಸಾಂಪಲ್ ಶೇರ್ ಪಾಯಿಂಟ್ ಅಂತ ಬ್ಲೇಡ್ ಇರ್ತವೆ, ಬೆಣೆ ಹೊಡಿಬೇಕಾಗುತ್ತೆ, ಆ ಬ್ಲೇಡ್ ಅನ್ನ ಕ್ಲೀನ್ ಮಾಡಿ ಅದನ್ನ ಬ್ಲೇಡ್ ಅನ್ನ ಹಾಕಬೇಕು. ಹೌದು, ಈ ರೀತಿಯಿಂದ ರೆಡಿ ಇಟ್ಕೋಬಹುದು, ರೆಡಿ ಇಟ್ಕೋಬೇಕು. ಅಥವಾ ಈಗ ಮರದ ಕಟ್ಟಿಗೆಗೆ ಸ್ವಲ್ಪ ಬಣ್ಣ ಹಚ್ಚಿ ಪೇಂಟ್ ಮಾಡಿ, ಮತ್ತೆ ಅದು ಪೇಂಟ್ ಮಾಡಿಟ್ರೆ ಅದು ಗೆದ್ಲು ಕೂಡ ಹತ್ತೋದಿಲ್ಲ, ಹೌದೌದು, ಇನ್ನು ಸುಸ್ಥಿರವಾಗಿರುತ್ತೆ. ಹೌದು, ಈ ರೀತಿ ಅವ್ರು ಪೇಂಟ್ ಮಾಡಿ ಕ್ಲೀನ್ ಮಾಡಿ ಒಂದ್ ಕಡೆ ನೆರಳಲ್ಲಿ ಇಡಬೇಕಾಗುತ್ತೆ. ಇದಕ್ಕಿಂತ ಮುಖ್ಯವಾದ ವಿಚಾರ ಹೇಳ್ತೀನಿ, ಈಗ ಅವರು ಏನ್ ಉಪಯೋಗ ಮಾಡಿದ ಕೆಮಿಕಲ್ಸ್ ಗಳು ಮಾಡಿರ್ತಾರೆ, ಆ ಕೆಮಿಕಲ್ಸ್ ಗಳು ಅರ್ಧಂಬರ್ಧ ಮಿಕ್ಕಿರ್ತವೆ ಇದ್ರ ಕಡೆ. ಇದನ್ನೆಲ್ಲ ಅವ್ರು ಏನ್ ಮಾಡ್ಬೇಕು, ಎಲ್ಲಾದನ್ನು ಒಂದ್ ಸರಿ ನೋಡಿ ಅದನ್ನ ಎಕ್ಸ್ಪೈರಿ ಡೇಟ್ ಏನಾಗಿದೆ, ಬಹಳ ಎಕ್ಸ್ಪೈರಿ ಡೇಟ್ ಆಗೋಗಿತ್ತು ಅಂದ್ರೆ ಅವನ್ನೆಲ್ಲ ತೆಗೆದಾಕ್ಬೇಕು, ಮತ್ತೆ ಮಿಕ್ಕ ಕೆಮಿಕಲ್ ಗಳನ್ನ ಸರಿಯಾಗಿ ಜೋಡಿಸಿಡ್ಬೇಕು. ಆಮೇಲೆ ಇದು ಯಾವುದೇ ಕಾರಣಕ್ಕೂ ಒಂದು ಬಾಟ್ಲಿಂದ ಒಂದು ಬಾಟ್ಲಿಗೆ ಅವ್ರು ಮಾಡಬಾರ್ದು. ಕೆಲವು ಸಾರಿ ನಾವು ನೋಡಿದೀವಿ, ಕಳೆನಾಶಕ ಬಾಟ್ಲಲ್ಲಿ ಇರ್ತವೆ, ಹೌದು, ಖಾಲಿ ಇದ್ದ ಬಾಟ್ಲ್ ಇದೆ ಅನ್ಬಿಟ್ಟು ಬೇರೆ ಔಷಧಿ ಅಂತಂದ್ರೆ ಹಾಕ್ತಾರೆ, ಹಾಕಿಟ್ಟಿರ್ತಾರೆ, ಮತ್ತೆ ಮುಂದಿನ ಸೀಸನ್ ಬಂದಾಗ ಅದು ಯಾವ್ದು ಕ್ರಿಮಿನಾಶಕ ಅನ್ಬಿಟ್ಟು ಬೆಳೆಗಳು ಹೊಡಿತಾರೆ, ಅಂತ ಸಮಯದಲ್ಲಿ ಬೆಳೆ ಹಾಳಾಗ್ತದೆ. ಅದರಿಂದ ಇದು ಬಹಳ ಮುಖ್ಯ, ಯಾವುದೇ ಬಾಟಲ್ ಏನು ಕ್ರಿಮಿನಾಶಕ ಅದೇ ಬಾಟಲ್ ಇರಬೇಕು, ಮತ್ತೆ ಅವನ್ ಕ್ಲೀನ್ ಆಗಿ ಜೋಡಿಸಿಡ್ಬೇಕು, ಅಂದ್ರೆ ತನ್ನ ಮಕ್ಕಳಿಗೆ ಸಿಗದ ಮೇಲ್ಗಡೆ ಒಂದ್ ಕಡೆ ಜೋಡಿಸಿ ಇಡೋದು ಬಹಳಷ್ಟು ಮುಖ್ಯ. ಇನ್ನೊಂದು ಡಾಕ್ಟರ್, ಈಗ ಕೃಷಿ ಚಟುವಟಿಕೆಗಳು ಎಲ್ಲ ಮುಗಿದ ಮೇಲೆ ರೈತರು ಉಳಿದ ಸಮಯವನ್ನ ಈ ಕೆಲವೊಂದ್ ಕಡೆ ಈಗ ಬೇರೆ ರೈತರು ಏನೋ ಬೆಳೆ ಬೆಳೆದಿರ್ತಾರೆ, ಅದು ಬೇರೆ ಹೊಲನ ಯಾವುದೋ ತರದಲ್ಲಿ ರೂಪಾಂತರ ಮಾಡಿರ್ತಾರೆ, ಅಂತ ಬೆಳೆಗಳನ್ನ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ಉಪಯೋಗಿಸ್ಕೊಳ್ಬಹುದಲ್ಲ. ಆ ಒಂದು ಹೇಗೆ ಅವರು ಮಾಡಿದ್ದಾರೆ ಅಂದ್ರೆ ಅವರ ಪ್ರಗತಿನ ನೋಡ್ಕೊಂಡು ಬರ್ಲಿಕ್ಕೂ ಕೂಡ ಇವ್ರು ಹೋಗ್ಬಹುದಲ್ಲ. ಬಹಳ ಕರೆಕ್ಟ್ ಆಗಿ ಹೇಳಿದ್ರೆ, ನಾವು ಇವಾಗ ಟೂರ್ ಹೋಗೋದು ಅಂತ ಹೇಳುದು, ಹೌದು, ಅಲ್ಲಿ ಹೋಗೋದಕ್ಕಿಂತ ನಾವು ಪಿಕ್ನಿಕ್ ಹೋಗ್ತಿವಿ, ಎಲ್ಲೂ ಗಾರ್ಡನ್ ಗಳಿಗೆ ಹೋಗ್ತಿವಿ, ತೋಟಗಳಿಗೆ ಗಾರ್ಡನ್ ಎಲ್ಲ ಪಾರ್ಕ್ಗಳಿಗೆ ಹೋಗ್ತಿವಿ, ಹೌದು, ಅದರ ಬದಲು ಪ್ರೋಗ್ರೆಸಿವ್ ರೈತರು ಅಂದ್ರೆ ರೈತ ಪ್ರವಾಸ ಮಾಡ್ಬೇಕು. ಹೌದು, ಇಲ್ಲೇನಂದ್ರೆ ನಿಮ್ಗೆ ಗೊತ್ತಿಲ್ಲ, ಸಮಗ್ರ ಕೃಷಿ ಬೆಳೆ ಬರ್ತವೆ, ಅದೇನಂದ್ರೆ ಈ ಬೇಸಿಕಲ್ ಆದ್ರೂ ಸಹ ಅವರಲ್ಲಿ ಒಂದು ಯಾವ್ದನ್ನ ಒಂದು ಬೆಳೆ ಇದ್ದೇ, ಕೋಳಿ ಸಾಕಾಣಿಕೆ ಇರ್ಬೋದು, ಏನಾದ್ರೂ ಇರುತ್ತೆ. ರೈತರು ಏನ್ ಮಾಡ್ಬೇಕು ಈ ಸಮಯದಲ್ಲಿ, ಅಂತ ಒಂದು ರೈತರಿಗೆ ಅಂತ ಪ್ರೋಗ್ರೆಸಿವ್ ರೈತರು ಹೋಗಿ ಅದನ್ನ ನೋಡ್ಕೊಂಡು ಬರೋದು ಬಹಳ ಒಳ್ಳೆ, ತಮ್ಮ ಹೊಲಕ್ಕೂ ಹೊಂದಿಕೆ ಆಗಬಹುದಾ, ಅಲ್ಲಿ ನೀವು ಹೋಗಿ ನೋಡ್ಕೊ ಬಂದಾಗ ನಿಮ್ಗೆ ವೈಜ್ಞಾನಿಕವಾಗಿ ನಿಮ್ಗೆ ತಿಳುವಳಿಕೆ ಬರ್ತದೆ. ನೀವು ಅದನ್ನ ನೀವು ತಿಳ್ಕೊಂಡು ಅಭ್ಯಾಸ ಮಾಡಿಕೊಂಡು ಮಾಹಿತಿ ತಗೊಂಡು ಮತ್ತೆ ನೀವು ಬಂದ್ರೆ ನಿಮ್ಗೆ ಉಪಯೋಗ ಆಗುತ್ತೆ. ಹೌದು, ಗ್ಯಾರಂಟಿ. ಅಷ್ಟೇ, ಅವ್ರಿಗೆ ಮನರಂಜನೂ ಆಯ್ತು, ವಿಷಯನೂ ತಿಳ್ಕೊಂಡು ವಿಷಯ ಅಂತ. ಯಾಕಂದ್ರೆ ಒಬ್ಬ ರೈತರು ಇನ್ನೊಬ್ಬ ರೈತರಿಗೆ ಮಾಹಿತಿ ಕೊಡ್ತಾರೆ, ಬನ್ನಿ ನೋಡಿ ನೀವು ಸ್ವಲ್ಪ ಉಪಯೋಗ ತಗೊಳ್ಳಿ ಅಂತ ಹೇಳ್ತಾರೆ. ಇನ್ನೊಂದು ಡಾಕ್ಟರ್ ಚನ್ನಬಸವಣ್ಣ ಸರ್ ಅವರೇ, ಈಗ ಕೆಲವು ರೈತರು ಈ ಬಾರಿನೇ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ ಅಂದ್ರೆ ಈಗ ಯಾವ್ದೋ ಒಂದು ಕೃಷಿ ಪ್ರವಾಸಕ್ಕೆ ಹೋಗ್ಬೇಕಪ್ಪ, ಯಾವ್ದೋ ಊರಿನ ರೈತರು ಏನೋ ಬೆಳೆ ಬೆಳೆದಿದ್ದಾರೆ, ಏನೋ ಮರಗಳನ್ನ ಬೆಳೆದಿದ್ದಾರೆ, ಇನ್ನೇನೋ ಬೆಳೆದಾರೆ, ಇನ್ನೇನೋ ಹೊಲನ ಯಾವ ತರ ನೀರಿನ ಶೇಖರಣೆ ಮಾಡ್ಕೊಂಡಾರೆ, ಯಾವ್ದೋ ತರದಲ್ಲಿ ಅಂದ್ರೆ ಪ್ರಗತಿಪರ ರೈತರಾಗಿದ್ದಾರೆ, ಅಂತವ್ರ ಕಡೆ ನೀವು ಭೇಟಿ ಮಾಡ್ಬೇಕು ಅಂತ ಇದ್ರೆ ಈ ಬಾರಿ ನೀವು ಮಾಹಿತಿಯನ್ನ ಕಲೆಕ್ಟ್ ಮಾಡಿ, ಅಂದ್ರೆ ಅವ್ರ ಬಗ್ಗೆ ಏನೇನ್ ಬೆಳೆದಿದ್ದಾರೆ ಏನು ಅನ್ನೋದು ಸಂಗ್ರಹ ಮಾಡ್ಕೊಳ್ಬಹುದಲ್ಲ. ಹೌದು, ಮುಂದಿನ ಬಾರಿ ಅದೇ ಸಂಗ್ರಹ ಮಾಹಿತಿನ ನೀವು ಎಲ್ಲಾ ರೈತರು ಸೇರಿ ಅಥವಾ ನೀವು ಒಬ್ಬರೇ ಹೋಗಿ ಈಗ ರೈತ ಪ್ರವಾಸಕ್ಕೆ ಹೋಗಿ ನೀವು ಅದನ್ನ ನೋಡ್ಕೊಬಂದು ಆ ಅನುಭವನ ನೀವು ಕೂಡ ನಿಮ್ಮ ಹೊಲದಲ್ಲಿ ಇಳಿಸಬಹುದು. ಹೌದು, ಕರೆಕ್ಟ್. ಈಗಾಗಲೇ ನೀವು ಹೇಳಿದಂಗೆ ನಮ್ಮಲ್ಲಿ ಬಹಳಷ್ಟು ಮಾಹಿತಿ ಇದೆ, ನಮ್ಮ ರೈತರುಗಳ ಲಿಸ್ಟ್ಗಳೇ ಇದಾವೆ, ಅಂದ್ರೆ ಒಳ್ಳೊಳ್ಳೆ ಪ್ರೋಗ್ರೆಸಿವ್ ರೈತರುಗಳು ಅವ್ರು ಏನ್ ಬೆಳೆ ಮಾಡ್ತಾ ಇದಾರೆ, ಯಾವ ರೀತಿ ಮಾಡ್ತಾ ಇದಾರೆ. ಫಾರ್ ಎಕ್ಸಾಂಪಲ್ ಕೃಷಿ ಹೊಂಡಗಳು, ಎಷ್ಟೋ ಜನ ರೈತರು ಕೃಷಿ ಹೊಂಡಗಳನ್ನ ತೋಡಿದ್ದಾರೆ, ಆ ಕೃಷಿ ಹೊಂಡಗಳ ನೀರಿಟ್ಟು ಈ ಬೇಸಿಗೆಯಲ್ಲಿ ಒಂದೊತ್ತು ಎರಡು ನೀರು ಕೊಡೋದು ಅಥವಾ ಸ್ಪ್ರಿಂಕ್ಲರ್ ಹಾಕೋದು, ಡ್ರಿಪ್ ಇರಿಗೇಷನ್ ಮಾಡಿ ತೋಟಗಾರಿಕೆ ಬೆಳೆ ಸಮೃದ್ಧಿಯಾಗಿ ಮಾಡ್ತಾ ಇದಾರೆ. ಅದರಿಂದ ಮೀನು ಕೃಷಿ, ಮೀನು ನೀರನ್ನೇ ಹೆಂಗ ಶೇಖರಣೆ ಮಾಡ್ತಾ ಇದಾರೆ, ಮೀನು ಕೃಷಿ ಇದೆ, ಹೈನುಗಾರಿಕೆ, ಹೈನುಗಾರಿಕೆ, ರೇಷ್ಮೆ ಉದ್ಯಮ, ಇವೆಲ್ಲ ಉದ್ಯಮಗಳು ಏನಿದಾವೆ, ಇವ್ರು ಹೇಳದಂಗೆ ಬರೀ ಮುಂಗಾರು ಬೇಸಿಗೆ ಆದ ತಕ್ಷಣ ಮುಗಿಯೋದಲ್ಲ ಇವು. ಆಮೇಲೆ ಬಾಳೆ ಬೇಸಾಯ, ಈ ತರಕಾರಿ ಬೇಸಾಯ, ಈಗ ತರಕಾರಿ ಇದು ನೋಡಿ ಸರ್, ಇದು ಸೊಪ್ಪಿನ ಬೆಳೆ ಇದೆಯಲ್ಲ, ಇದು ಯಾವಾಗ್ಲೂ ನಿರಂತರ ಇರುತ್ತೆ, ಮತ್ತೆ ಇದಕ್ಕೆ ನಿರಂತರ ಬೇಡಿಕೆ ಕೂಡ ಇರುತ್ತೆ. ರೈತ ಬಾಂಧವರು ಕಡಿಮೆ ಸಮಯದಲ್ಲಿ ಈ ಒಂದು ಸೊಪ್ಪಿನ ಬೆಳೆಯನ್ನು ಬೆಳೆದು ತಾವು ಕೂಡ ಸಾಕಷ್ಟು ಏನು ಹಣಕಾಸಿನ ಸೌಲಭ್ಯ ಮಾಡ್ಕೊಳ್ಳೋಕ್ ಅವಕಾಶ ಇದೆ ಇಲ್ಲಿ. ಈಗ ಅದಕ್ಕೆ ನೀವು ಹೇಳಕ್ ಒಂದು ಉದಾಹರಣೆ ಕೊಡ್ತೀವಿ. ಈಗ ನಾವು ಟೊಮೆಟೊ ಇದೆ, ಹೌದು, ಟೊಮೆಟೊ ರೇಟ್ ಎಷ್ಟಪ್ಪ 15-20, ಬಹಳ ಕಡಿಮೆ ಆಗಿದೆ ರೇಟ್. ಹೌದು, ಅದೇ ಈ ಸಮಯದಲ್ಲಿ ಅವ್ರು ಏನೋ ಟೊಮೆಟೊ ಹೇಳ್ದಂಗೆ ಹೊಂಡ, ಸಣ್ಣ ಹೊಂಡ ಇದ್ದು ನೀರ್ ಕೊಡಕ್ ಸಾಧ್ಯ ಇತ್ತು.

ಈಗ ಇದು ಒಂದು ಕ್ವಶನ್ ಏನಪ್ಪ, ಪ್ರತಿ ವರ್ಷ ಮಾಡ್ಬೇಕಾ ಅಂತ ಆಗ್ಬೇಕಾಗಿಲ್ಲ. ಈಗ ನಮ್ಮಲ್ಲಿ ಸುತ್ತ ಕೆಂಪು ಮಣ್ಣು ಇದ್ರೆ ಅವರು ಎರಡು ವರ್ಷಕ್ಕೊಂದ್ಸರಿ ಮಾಡಿದ್ರು ಸಾಕು. ಅದೇ ಕಪ್ಪು ಮಣ್ಣು ಇದ್ರೆ ಮೂರು ವರ್ಷ ಅಥವಾ ನಾಲ್ಕು ವರ್ಷಕ್ಕೆ ಒಂದ್ಸರಿ ಮಾಡ್ಬೇಕು. ಈಗ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಆಳವಾಗಿ ಉಳುಮೆ ಮಾಡೋದ್ರಿಂದ ಈಗ ಕರ್ಕೆ ಇದೆ ಜೇಕು ಇಂತವೆಲ್ಲ ಇರ್ತಾವಲ್ಲ ಅದು ಮೇಲ್ಗಡೆ ಬರ್ತದೆ, ಮೇಲ್ಗಡೆ ಬಂದು ಒಣಗ್ತದೆ. ಮೇಲೆ ಒಣಗಾದ್ಮೇಲೆ ಅವ್ರು ಅವಶ್ಯವಾಗಿ ಅದನ್ನ ಎತ್ತಿ ಅದು ಒಂದ್ ಕಡೆಗೆ ಸುಡ್ಬೇಕು. ಹೀಗೆ ಮಾಡಿದ್ರೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗುತ್ತೆ. ಇನ್ನೊಂದು ಎರಡನೇ ಪಾಯಿಂಟ್ ಏನಪ್ಪಾ ಅಂದ್ರೆ ಅವ್ರಿಗೆ ಡ್ರಿಪ್ ಪೈಪ್ಸ್ ಕೊಡು. ಬಹಳಷ್ಟು ಜನ ಡ್ರಿಪ್ ಹಾಕಿರ್ತಾರಲ್ಲ, ಆ ಪೈಪ್ಗಳು ಇರ್ತವೆ ಟ್ರೈಪ್ ಹಾಗೆ ಬಿಟ್ಟಿರ್ತಾರೆ, ಅದೆಲ್ಲ ಹಂಗೆ ಒಣಗ್ಬಿಟ್ಟು ಅಥವಾ ಸುಟ್ಟಂಗ ಇದಾವೆ ಹೋಗ್ತವೆ. ಅದ್ರ ಬದಲು ಅದನ್ನ ಒಂದ್ ಕಡೆ ಸುತ್ತಿ ಒಂದ್ ಕಡೆ ಇಡಬೇಕು. ಇಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂದ್ರೆ ಅದನ್ನ ಭೂಮಿಯನ್ನ ನೀವು ಚೆನ್ನಾಗಿ ಉಳುಮೆ ಮಾಡ್ಕೊಳ್ಳೋದು, ಇದೊಂದು ಅದನ್ನ ಕೆಲಸ ಮಾಡ್ಬೇಕಾಗುತ್ತೆ. ಇದಕ್ಕೆ ಈ ರೀತಿ ಮಾಡಿ ಅವ್ರು ಮಾಡಬಹುದು. ಆಮೇಲೆ ಇನ್ನೊಂದೇನು ಹೇಳ್ದಂಗೆ, ಈಗ ಮಾಗಿ ಇವನ್ ಹೇಳಿದ ಉಳುಮೆ ಮಾಡೋದು, ಇದರಿಂದ ಏನೇನು ಉಪಯೋಗ ಅಂತ ಹೇಳ್ತೀನಿ ಕೇಳಿ. ಅದು ಉಳುಮೆ ಮಾಡೋದ್ರಿಂದ ಒಂದು ಮಣ್ಣಿನ ರಚನೆ ಚೆನ್ನಾಗ್ತದೆ, ಮಾರ್ಪಾಡ ಅಂದ್ರೇನಪ್ಪ ಅಂದ್ರೆ ಮಣ್ಣು ಚೆನ್ನಾಗೋದ್ರಿಂದ ಮಳೆ ಬಂದಾಗ ನೀರು ಹಿಡಿದಿಟ್ಕೊಳ್ಳುತ್ತೆ, ಮಣ್ಣು ಸವಕಳಿಯಾಗಿ ಹೋಗೋದಿಲ್ಲ. ಆಮೇಲೆ ಮಣ್ಣಿನಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ, ಅಂದ್ರೆ ನಮಗೆ ಬೇಕಾದಂತ ಒಳ್ಳೆ ಸೂಕ್ಷ್ಮ ಜೀವಿಗಳು ಅಂದ್ರೆ ಬೆನಿಫಿಷಿಯಲ್ ಆರ್ಗಾನಿಸಮ್ಸ್ ಅಂತೀವಿ, ಅವೆಲ್ಲ ವೃದ್ಧಿ ಆಗ್ತವೆ, ಹೆಚ್ಚಿಗೆ ಆಗ್ತಾ ಹೋಗ್ತವೆ, ಅವಾಗ ಮುಂದಿನ ಬೆಳೆಗೆ ಅನುಕೂಲ. ಆಮೇಲೆ ನೆಕ್ಸ್ಟ್ ನಾವು ಕಳೆನಾಶಿಗಳೆಲ್ಲ ಸಿಂಪಡಣೆ ಮಾಡಿರ್ತೀವಲ್ಲ, ಆ ಸಿಂಪಡಣೆ ಮಾಡಿದ ಪ್ರಭಾವ ಇರುತ್ತಲ್ಲ ಅವಾಗ ಕಾಲಕ್ರಮೇಣ ಕಡಿಮೆ ಆಗ್ತದೆ. ಸೊ ಅದೊಂದು ಪಾಯಿಂಟ್. ನೆಕ್ಸ್ಟ್ ಬೇರುಗಳು ಈಗ ಏನಾಗ್ತವೆ ಅಂದ್ರೆ ಈಗ ನಾವು ಯಾವಾಗ ಆಳ ಉಳುಮೆ ಮಾಡ್ತೀವಿ ಮಣ್ಣಿನ ಉದುರುದ್ರಾಗಿರುತ್ತೆ, ಅವಾಗ ಮುಂದಿನ ಮುಂಗಾರು ಬೆಳೆ ತಗೊಂಡಾಗ ಬೇರುಗಳು ಬಹಳ ಚೆನ್ನಾಗಿ ಬೇರ್ ಬಿಡುತ್ತೆ, ಆಳವಾಗಿ ಬೇರ್ ಬಿಡುತ್ತೆ. ಮತ್ತೆ ಕೆಲಸ ಮಳೆ ಬರ್ದಾ ಇದ್ರು ಸಹ ಆಳವಾಗಿ ಬೇರ್ ಇರೋದ್ರಿಂದ ಅದು ಗಿಡ ಸಾಯೋದಿಲ್ಲ, ಸಮೃದ್ಧವಾಗಿ ಸಮೃದ್ಧವಾಗಿ ಬೆಳೆಯುತ್ತೆ. ಆಯ್ತು. ಸೊ ಈ ಎಲ್ಲ ಒಂದು ಕೆಲವು ಕಾರ್ಯಕ್ರಮಗಳನ್ನ ಅವರು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಹೇಳ್ತೀವಿ, ಈಗ ಅವರು ಈ ರೀತಿ ಉಳುಮೆ ಮಾಡ್ಕೊಂಡು ಭೂಮಿ ರೆಡಿ ಇಟ್ಕೊಂಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ಏನಪ್ಪಾ, ನಿಮ್ಗೆ ನಮ್ಗೆ ಗೊತ್ತಿರೋ ಹಂಗೆ ಮೇ ತಿಂಗಳ 15 ಮಳೆ ಬರುತ್ತೆ. ಅವರು ಮೇ ಮೊದಲನೇ ವಾರದಲ್ಲಿ ಭೂಮಿಯನ್ನು ಸ್ವಲ್ಪ ಇಟ್ಕೊಂಡಿರ್ತೀನಿ, ಒಂದು ಕಿವಿ ಮಾತು ಹೇಳ್ತೀರಿ. ಇವ್ರೇನ್ ಮಾಡ್ಬೇಕು, ಮೇ 15 ಅಥವಾ 20 ಆ ತಿಂಗಳು ಸ್ವಲ್ಪ ಮಳೆ ಬರುತ್ತೆ, ಬಂದಾಗ ಏನ್ ಮಾಡ್ಬೇಕು ಅಂದ್ರೆ ಕೆಲವು ಗೊಬ್ಬರದ ಬೀಜ ಇರ್ತವೆ, ಅಂದ್ರೆ ಯಾವ್ದಪ್ಪ ಅಂದ್ರೆ ನಮ್ಗೆ ಇದಿರ್ಬೋದೇನು ಗ್ರಿಸಿಡಿ ಇರ್ಬೋದು ಸಂದಂಪ್ ಇರ್ಬೋದು ಸಂಬಂಧಪಟ್ಟ, ಹೌದು, ಇವನ್ ಏನ್ ಮಾಡ್ಬೋದು ಅಂದ್ರೆ ಒಂದು 20 kg ಅಷ್ಟು ಅವ್ರ ಏನ್ ಮಾಡ್ಬೇಕು, ಎರಚ್ಬಿಡ್ಬೇಕು. ಎರಚಿ ಕುಂಟೆ ಹಾಕ್ಬಿಟ್ರೆ ನಿಜ ಅದು ಮೊಳಕೆ ಬಂದು ಚೆನ್ನಾಗಿ ಬೆಳೀತದೆ ಬೆಳೀತದೆ. ಹೌದು. ಮತ್ತೆ ನಿಮ್ಗೆಲ್ಲ ಗೊತ್ತಾರೋ ನಮ್ಗೆ ಈ ಕಡೆ ಸುತ್ತಮುತ್ತ ಏನಂದ್ರೆ ಮಳೆ ಬಂದೇ ಬರ್ತದೆ, ಹಾಗೊಂದು ಮಳೆ ಬಂತು ಅಂದ್ರೆ ಅದು ಚೆನ್ನಾಗಿ ಬೆಳೆಯುತ್ತೆ. ಅವರು ಈ ಒಂದು ಗಿಡ ಏನಿದೆ ಒಂದು 40-45 ದಿನಕ್ಕೆ ಅದು ಹೂ ಬರಕ್ ಶುರು ಆಗುತ್ತೆ. ಮೊದಲು ಹೂ ಬರಕ್ ಸ್ಟಾರ್ಟ್ ಆದ ತಕ್ಷಣ ಅದನ್ನ ಮುಗ್ಗೊಡಿಯೋದು. ಮುಗ್ಗೊಡೆಯುವ ನಮಗೆ ಗೊತ್ತಿದೆ ಇವಾಗೆಲ್ಲ ನಮಗೆ ರೋಟೋವೇಟರ್ ಸಿಗ್ತವೆ, ರೋಟೋವೇಟರ್ ಸಿಕ್ಕ ಅದ್ರಲ್ಲಿ ಹಾಕ್ತು ಅಂದ್ರೆ ಮಣ್ಣು ಒಡೆ ಸೇರ. ಹೀಗ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ಮುಂದೆ ಅವ್ರು ಏನು ಮುಂಗಾರು ಬೆಳೆ ಹಾಕ್ತಾರೆ ಅದರಲ್ಲಿ ಬಹಳಷ್ಟು ನ್ಯೂಟ್ರಿಯೆಂಟ್ಸ್ ಅಂದ್ರೆ ಇದು ಗೊಬ್ಬರ ಕೊರತೆ ಬರೋದಿಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೊರತೆ ಆಗ್ಲಿ ಕೊರತೆ ಬರೋದಿಲ್ಲ. ಅಷ್ಟೇ ಅಲ್ಲದೆ ಅವ್ರು ಹೆಂಗ್ ಗೊಬ್ಬರ ಉಪಯೋಗ ಮಾಡ್ತಾರೆ, ಶೇಕಡಾ 25-30 ಭಾಗದಷ್ಟು ಸೇವ್ ಮಾಡಬಹುದು. ಇದಲ್ಲದೆ ಕೆಲವು ರೈತರು ಪಶು ಸಂಗೋಪನೆ ಕಡೆನೂ ಕೂಡ ಲಕ್ಷ ಹಾಕ್ಬೋದಲ್ಲ ಡಾಕ್ಟರ್ ಸುಮಣ್ಣ ಅವರೇ? ಈಗಲೇ ನೀವು ಬಹಳಷ್ಟು ಆಗ್ಲೇ ಕೇಳ್ಬಿಡ್ರಿ, ಪಶು ಸಂಗೋಪನೆ ಮಾಡ್ತಾ ಇರೋರು ಏನ್ ಮಾಡ್ಬೇಕು ಅಂತ. ಈ ಪಶು ಅವಾಗ ಈ ಬಿಡು ಇರೋದ್ರಿಂದ ಮೊದಲು ಕೊಟ್ಟಿಗೆಗಳನ್ನ ನಿರ್ವಹಣೆ ಮಾಡೋದು ಬಹಳ ಅವ್ರು ತಿಳ್ಕೊಳ್ತಾರೆ. ಎಷ್ಟು ಆಕಳು ಕಟ್ತೀರಿ ಅದ್ರ ಮೇಲೆ? ಹೌದೌದು. ಈ ಕೊಟ್ಟಿಗೆ ಇರ್ತದಪ್ಪ. ಹೌದು. ಆ ಕೊಟ್ಟಿಗೆ ಏನ್ ಮಾಡ್ಬೇಕು ಅಂದ್ರೆ ಆ ಕೊಟ್ಟಿಗೆ ಹಸುಗಳನ್ನೆಲ್ಲ ಹೊರಗಡೆ ಬಿಟ್ಟು ಆ ಕೊಟ್ಟಿಗೆಯನ್ನು ಚೆನ್ನಾಗಿ ಶುದ್ಧಿ ಮಾಡ್ಬೇಕು. ಆಮೇಲೆ ನಿಮ್ಗೆಲ್ಲ ಗೊತ್ತಿರೋ ಕೊಟ್ಟಿಗಳು ಕ್ರ್ಯಾಕ್ ಬಿಟ್ಟಿರ್ತವೆ. ಹೌದು. ಅದ್ರಲ್ಲಿ ಹುಳುಗಳೆಲ್ಲ ಇರ್ತವೆ. ಹುಳ ಇರುತ್ತೆ, ಹಾವು ಕೆಲವೊಂದ್ಸರಿ ಸೇರ್ಕೊಂಡ್ಬಿಡ್ತವೆ. ಆ ಕ್ರ್ಯಾಕ್ಸ್ ಇರ್ತವೆ, ಕ್ರ್ಯಾಕ್ಸ್ ಗಳನ್ನೆಲ್ಲ ಮುಚ್ಚಬೇಕು. ನಮ್ಗೆ ವೈಟ್ ಸಿಮೆಂಟ್ ಅಂದ್ರೆ ನಿಮ್ಮ ಪಶುಗಳಿಗೆ ಸುರಕ್ಷತೆ ಕೂಡ ನೀವೇ ಕೊಡಬೇಕು. ಹೌದು. ಮೂಕ ಪ್ರಾಣಿಗಳಿರ್ತವೆ, ಕಾಳಜಿ ತಗೊಂಡ್ರೆ ಅವು ನಿಮ್ಮನ್ನ ಕಾಪಾಡ್ತಾವ. ನಮ್ಮನ್ನ ಕಾಪಾಡ್ತವೆ. ಈಗ ಅವನ್ನೆಲ್ಲ ಕ್ರ್ಯಾಕ್ ಗಳನ್ನೆಲ್ಲ ಮುಚ್ಚಿ ನಂತರ ಅದಕ್ಕೆ ನಾವು ಒಂದು ಕ್ರಿಮಿನಾಟಕವನ್ನು ಸಿಂಪಡಣೆ ಮಾಡಬೇಕು. ಈಗ ಪಶುಗಳನ್ನ ಮಕ್ಕಳ ತರ ಪ್ರೀತಿ ಮಾಡಿದ್ರೆ ಅದ್ರದ್ದು ತರಾನೇ ಬೇರೆ. ರೈತರು ಈಗ ನಾವು ನೋಡ್ತಿರ್ತೇವಲ್ಲ ಕೆಲವು ಎತ್ತುಗಳನ್ನ ಎಮ್ಮೆಗಳನ್ನ ಕೋಣಗಳನ್ನ ಆಕಳುಗಳನ್ನ ಏನ್ ಪ್ರೀತಿ ಮಾಡ್ತಾ ಇರೋದು, ಮಕ್ಕಳ ತರ ಅವು ಹಾಗೆ ಇವ್ರ ಜೊತೆ ಆಡ್ಕೋತಾನೆ ಇರ್ತವೆ ಅವು. ಆ ತರ ನೀವು ಬೆಳೆಸಬೇಕು. ಹೌದು. ಅಂದ್ರೆ ಕಾಳಜಿಯಿಂದ ಬೆಳೆಸಿದ್ರೆ ಅವು ಕೂಡ ಸಮೃದ್ಧವಾಗಿ ಕುಟುಂಬದ ಸದಸ್ಯರು ಅವರೆಲ್ಲ ಸರ್, ಅವರು ಬೇರೆ ಅಲ್ಲವು, ನಿಮ್ ನಿಮ್ ಕುಟುಂಬದ ಸದಸ್ಯರು. ನಿಮ್ಮ ಕುಟುಂಬದ ಸದಸ್ಯರ ಜೊತೆ ನೀವ್ ಹೇಗಿರ್ಬೇಕು ಹಾಗಿರ್ತೀರಿ. ನಾವು ಅವ್ರನ್ನ ನಮ್ಮ ಸದಸ್ಯರ ಅಂತಾನೆ ನೋಡ್ಕೋಬೇಕು. ಹಿಂದೆ ನೀವು ಕೊಟ್ಟಿಗೆನ ಆದಷ್ಟು ನಿಮ್ಮನೆ ಹತ್ರನೇ ಇಟ್ಕೋಬೇಕು. ಹಿಂದೆ ಇವಾಗ ನಾವು ಉತ್ತರ ಕೆಲವು ಕರ್ನಾಟಕದಲ್ಲೆಲ್ಲ ನೋಡಿದ್ರೆ ಹೌದು ಮನೆಗೂನು ಈ ಏನ್ ಕೊಟ್ಟಿಗೆ ಇದೆಯಲ್ಲ ಕೊಟ್ಟಿಗೆ ಅಂತಾನೆ ಇಲ್ಲ, ಅದು ಮನೆ ಒಳಗಡೆ ಸೇರೋಗ್ಬಿಟ್ಟಿದೆ. ಹೌದು. ಆಡಿತ ಮಾಡಿದ್ದಾರೆ. ಹೌದೌದು. ಇನ್ನ ಹೇಳ್ದಂಗೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಎಲ್ಲ ಕ್ರ್ಯಾಕ್ ಗಳನ್ನ ಮುಚ್ಚಬೇಕು. ಮುಚ್ಚಾದ್ಮೇಲೆ ಏನ್ ಮಾಡ್ಬೇಕು, ಒಳ್ಳೆ ಒಂದು ಕ್ರಿಮಿನಾಶಕವನ್ನು ಹೊಡಿಬೇಕು, ಯಾಕಂದ್ರೆ ಹುಳಗಳೆಲ್ಲ ಸಾಯ್ತವೆ. ಹೌದು. ನೆಕ್ಸ್ಟ್ ವೈಟ್ ವಾಷಿಂಗ್, ವೈಟ್ ವಾಶ್ ಮಾಡಿ. ಇದು ಡಾಕ್ಟರ್ ಎಸ್ ಬಸವಣ್ಣವರೇ ತಾವ್ ಏನ್ ಹೇಳಿದ್ರಲ್ಲ, ಇದು ಪ್ರತಿಯೊಬ್ರು ಏನು ಕ್ರಿಮಿನಾಶಕ ಹೊಡೆಯೋದು, ನಿಮ್ಮ ಕೊಟ್ಟಿಗೆನ ಶುಚಿತ್ವವಾಗಿ ಇಟ್ಕೊಳ್ಳೋದು ಪ್ರತಿ ರೈತರು ಮಾಡಬೇಕು. ಏ ನಮ್ಗೆ ಸಮಯ ಇಲ್ಲ ಅಂತ ಹೇಳೋದಲ್ಲ, ಒಂದು ದಿನ ಅದು ನೀವು ಆಕಳನ್ನಾಗ್ಲಿ ಯಾವುದೇ ಪ್ರಾಣಿಗಳನ್ನ ನಿಮ್ ಕೊಟ್ಟಿಗೆಯಿಂದ ಹೊರಗ್ ಕಟ್ಟಬೇಕು. ಈ ಸಮಯದಲ್ಲಿ ನೀವು ಶುಚಿತ್ವ ಇಟ್ಕೊಂಡಿಲ್ಲ ಅಂದ್ರೆ ಮತ್ ನೀವು ಸಣ್ಣ ಪುಟ್ಟ ಅನಾಹುತ ಆಗ್ತದೆ. ಮೂಕ ಪ್ರಾಣಿಗಳಿಗೆ ಎಲ್ಲೋ ಒಂದು ಹುಳ ಬಂದ್ಬಿಡಿತಪ್ಪ, ನೀವು ಹಗ್ಗದಲ್ಲಿ ಕಟ್ಟಾಕ್ಬಿಡ್ತೀರಿ, ಅವ್ಕೆ ಹೊರಗಡೆನೂ ಹೋಗಕ್ಕಾಗಲ್ಲ. ಏನೋ ಇದಾದ್ರೆ ನಿಮ್ ಇನ್ಸೂರೆನ್ಸ್ ಅದೇನೋ ಮಾಡ್ತೀರಾ? ಅದಲ್ಲ, ಯಾಕಂದ್ರೆ ನೀವು ಮಕ್ಕಳ ಪಶುನ ಬೆಳೆಸಿರ್ತೀರಲ್ಲ, ಅದು ನೀವು ಹೋಗ್ಬಿಡ್ತದಲ್ಲ. ಜೀವ ಹೋಯ್ತಲ್ಲ ಅಂದ್ರೆ ಅದು ಯಾವ್ದೇ ಇರ್ಬೋದು, ಕೋಣ ಇರ್ಬೋದು, ಎಮ್ಮೆ ಇರ್ಬೋದು, ಎತ್ತಿ ಇರ್ಬೋದು, ಮತ್ತೆ ಆಕಳ ಇರ್ಬೋದು. ಆಮೇಲೆ ಮತ್ತೇನಪ್ಪ, ವೈಟ್ ವಾಷಿಂಗ್ ಮಾಡಿ ಈ ಸಮಯದಲ್ಲಿ ನೀವ್ ಹೇಳ್ದಂಗೆ ರಾಸುಗಳನ್ನ ಹೊರಗಡೆ ಕಟ್ಟಿರ್ತೀವಿ. ಅಷ್ಟಾದ್ಮೇಲೆ ನಾವು ಎಲ್ಲ ಅವಶ್ಯಕವಾಗಿ ಅದನ್ನ ಬಾಗಿಲನ್ನ ಮುಚ್ಚಬೇಕು, ಕಿಟಕಿಗಳನ್ನೆಲ್ಲ ಬಂದ್ ಮಾಡ್ಬೇಕು. ಅಂದ್ರೆ ನಾವು ಔಷಧಿ ಹೊಡೆದಿರ್ತೀವಲ್ಲ, ಚೆನ್ನಾಗಿ ಔಷಧಿ ಎಲ್ಲ ರೂಮಿನಲ್ಲಿ ವಾಸನೆ ಆಗಿ ಎಲ್ಲಾ ಹುಳುಗಳು ಸಾಯ್ಬೇಕು. ಇದಾದ ನಂತರ ಅದನ್ನ ಬಾಗಿಲನ್ನ ತೆಗೆದು ಒಂದೆರಡು ದಿನ ಗಾಳಿ ಆಡಿ ಎಲ್ಲವೂ ಅಂದ್ರೆ ಏನು ವಾಸನೆ ಇಲ್ದಂಗೆ ಆಗ್ಬೇಕು. ನಂತರ ನಮ್ಮ ಆಕಳುಗಳನ್ನ ಅಲ್ಲಿ ಅದರೊಳಗೆ ಕಟ್ಟಬಹುದು. ಇದು ಒಂದು ಬೇಸಿಗೆಯಲ್ಲಿ ಮಾಡುವಂತದ್ದು ಬಹಳಷ್ಟು ಮುಖ್ಯವಾದ ವಿಚಾರ. ನಂತರ ಇನ್ನು ಕೆಲವೊಂದು ಎರಡು ವಿಚಾರ ಇದೆ. ಒಂದೇನು ಅಂದ್ರೆ ಈಗ ಬೇಸಿಗೆ ಹೆಚ್ಚು ಇರೋದ್ರಿಂದ ಆಕಳುಗಳನ್ನ ಆಗಾಗ ಮೈ ತೊಳೆಯೋದು ಒಳ್ಳೇದು, ತಂಪಾಗುತ್ತೆ. ನೀರ್ ಹಾಕ್ಬೇಕು, ಅದ್ರ ಮೇಲೆ ತೊಳೆಯೋದು, ನೀರ್ ಹಾಕ್ತಾ ಇರೋದಾಗ ಮಾಡಬೇಕು. ಇನ್ನೊಂದು ಅಂದ್ರೆ ಈಗ ಏನೋ ಅದು ಶೆಡ್ ಇರ್ತದೆ, ಅದು ಮೇಲ್ಗಡೆ ಬೇಕಾದ್ರೆ ಹುಲ್ಲನ್ನ ಒದಿಸಬಹುದು. ಆಮೇಲೆ ಕಿಟಕಿಗಳಿಗೆ ಗೋಣಿಚೀಲಗಳು ಕಟ್ಟೋದು, ಆ ಗೋಣಿಚೀಲಗಳಿಗೆ ನೀರನ್ನ ಸಿಂಪಡಿಸೋದ್ರಿಂದ ತಂಪಾಗಿರುತ್ತೆ, ಗೊತ್ತಾಯ್ತಲ್ಲ. ಆಮೇಲೆ ಇನ್ನೊಂದು ಏನಂದ್ರೆ, ರೈತರು ಏನು ಆಕಳದ ಫೀಲ್ಡ್ ಕರ್ಕೊಂಡು ಹೋಗ್ತಾರೆ ಅದನ್ನ ಬೆಳಿಗ್ಗೆ ಮತ್ತು ಸಾಯಂಕಾಲ ಮಾತ್ರ ಉಪಯೋಗಿಸಬೇಕು, ಮಧ್ಯಾಹ್ನದ ಹೊತ್ತು ನೆರಳಿನಲ್ಲಿ ಕಟ್ಟಬೇಕು. ನಾವು ಕೆಲವರು ನೋಡಿದೀವಿ ಏನಿಲ್ಲ ಹಾಗೆ ಬಿಟ್ಟಿರ್ತಾರೆ, ಮಧ್ಯಾಹ್ನದ ಹೊತ್ತು ಮಾಡ್ತಾರೆ, ಪಾಪ ಅದಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ. ಬೆಳಿಗ್ಗೆ ಮತ್ತು ಸಾಯಂಕಾಲದ ಹೊತ್ತು ಒಂದು 4 ಗಂಟೆ ಮೇಲೆ ಉಪಯೋಗ ಮಾಡಬೇಕು, ಮತ್ತೆ ಮಿಕ್ಕ ಟೈಮಲ್ಲಿ ಅದನ್ನ ನೆರಳಲ್ಲಿ ಕಟ್ಟಬೇಕು. ಸೊ ಈ ಒಂದು ಕೆಲವು ವಿಚಾರಗಳನ್ನ ಅವರು ಮಾಡಬೇಕಾಗುತ್ತೆ. ಇದಲ್ಲೇ ಗೊಬ್ಬರ ಕಡೆ ರಕ್ಷಣೆ ಮಾಡ್ಕೊಳ್ಳಕ್ಕೆ ಹೆಂಗ್ ಮಾಡಬೇಕು ಕೊಟ್ಟಿಗೆ ಗೊಬ್ಬರನ, ಇದ್ರ ಬಗ್ಗೆ ಹೇಳ್ಬಿಡಿ ಡಾಕ್ಟರ್. ಇದು ಯಾಕಂದ್ರೆ ನಾನು ಬಹಳ ಕಡೆ ಹೋದಾಗ ಏನಾಗ್ತದೆ ಅಂದ್ರೆ, ಪಾಪ ಎಲ್ಲ ಹೈನುಗಾರಿಕೆ ಮಾಡಿರ್ತಾರೆ, ಆ ಏನು ಸಗಣಿ ಏನ್ ಬರ್ತದೆ ರೋಡ್ ಆ ಕಡೆ ಈ ಕಡೆ ಹಾಕಿರ್ತಾರೆ, ಚೆಲ್ ಬಿಡ್ತಾರೆ ನೋಡಿ ರೋಡ್ ಆ ಕಡೆ. ಅದು ವಿಪುಲವಾದ ಪೋಷಕಾಂಶಯುತವಾದ ಒಂದು ಇದು, ನೀವು ದುಡ್ಡು ಕೊಟ್ಟರು ಅದು ಸಿಗೋದಿಲ್ಲ, ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ ಅದು. ಯಾಕಂದ್ರೆ ತಾಜಾ ಇರ್ತದೆ ಮತ್ತದು ನಿಮ್ಮ ಬೆಳೆಗಳಿಗೆ ತೀರಾ ಅವಶ್ಯಕವಾಗಿರುತ್ತೆ. ಅದನ್ನ ನಾವು ಅಲ್ಲಿ ಇಲ್ಲಿ ಚೆಲ್ಲಿ ನೀವು ಬಳಕೆ ಮಾಡ್ತೇನೆ, ಹೊರಗೆ ಚೆಲ್ಲಿದ್ರೆ ಅದು ದೊಡ್ಡ ನಷ್ಟ ನಿಮಗೆ. ಈಗ ರೈತರು ಆ ಕಡೆ ಕಡೆ ರೋಡ್ ಬದಿಗಳಲ್ಲಿ ಹಾಕಿರ್ತಾರೆ, ಅದ್ರಲ್ಲಿ ಏನು ಇರಕ್ಕಿಲ್ಲ, ಬರಬಹುದು ಏನು ಅಂದ್ರೆ ಒಂದು ಮಣ್ಣಿದ್ದೆ ಅಂತಾರ, ಅದ್ ಏನಾಗಿರ್ತದೆ, ಮಳೆ ಬಂದಿರ್ತದೆ, ಬಿಸಿಲಾಗಿರುತ್ತೆ, ಎಲ್ಲಾ ಪೋಷಕಾಂಶಗಳು ಅದೆಲ್ಲ ಕಳ್ಕೊಂಡ್ಬಿಟ್ಟಿರುತ್ತೆ. ಅದನ್ನ ತಗೊಂಬಂದು ಹಾಕೋದ್ರಿಂದ ಏನು ಉಪಯೋಗ ಇಲ್ಲ. ಈಗ ನೋಡಿ, ಈಗ ನಾವು ಏನ್ ಸಾವಯವ ಗೊಬ್ಬರ ಇದೆ ಇವಾಗ ಬಹಳಷ್ಟು ಮುಖ್ಯ. ಇದರಲ್ಲಿ ಇರುವಂತ ಇದೊಂದು ಏನ್ ಹೇಳ್ಬೇಕಾದ್ರೆ, ಹಿಂದೆ ರೈತರು ಅದನ್ನ ಚಿನ್ನ ತರ ನೋಡ್ತಾ ಇದ್ರು. ಸೊ ಅದರಿಂದ ರೈತರು ಅದನ್ನ ಯಾವ ರೀತಿ ನಿರ್ವಹಣೆ ಮಾಡೋದಂತ ನೋಡೋಣ. ಈಗ ಅವರು ಹೈನುಗಾರಿಕೆ ಏನು ಕೊಟ್ಟಿಗೆ ಇರುತ್ತೆ ಅದು ಹತ್ತಿರದಲ್ಲೇನೆ, ಯಾಕಂದ್ರೆ ದೂರ ಆದ್ರೆ ತಗೊಂಡೋಗಲ್ವಲ್ಲ, ಕರೆಕ್ಟ್. ಸೊ ಹತ್ತಿರದಲ್ಲೇನೆ ಒಂದು ಗುಂಡಿಯನ್ನ ತೊಡ್ಕೋಬೇಕು. ಆ ಗುಂಡಿ ಅದು ಎಷ್ಟು ದೊಡ್ಡದಾನ ಇರಲಿ ಚಿಕ್ಕದಾನ ಅಂದ್ರೆ ಅವ್ರಿಗೆ ರಾಸುಗಳು ಎಷ್ಟಿದೆ ಅದ್ರ ಮೇಲೆ ಹೋಗುತ್ತೆ. ಒಂದ್ ಸಾಮಾನ್ಯ ಒಂದ್ 10 ಅಡಿ ಅಥವಾ 15 ಅಡಿ ಉದ್ದ, ಒಂದ್ 10 ಅಡಿ ಆಗಲ್ಲ, ಒಂದು 5 ರಿಂದ 1 10 ಅಡಿ ಅಷ್ಟು ಆಳ. ಇಷ್ಟು ಎಲ್ಲಿ ಮಾಡ್ಬೇಕು, ಅವ್ರ ಎತ್ತರವಾದ ಜಾಗದಲ್ಲಿ ಸ್ವಲ್ಪ ಎತ್ತರ ಇರಬೇಕು. ಯಾಕೆ ಎತ್ತರ ಇರಬೇಕು ಅಂದ್ರೆ ಮಳೆ ಬಂದಾಗ ನೀರೆಲ್ಲ ಅದಕ್ಕೆ ಹೋಗ್ಬಾರ್ದು. ಆಮೇಲೆ ಇನ್ನೊಂದು, ನಾವು ಗುಂಡಿ ತೋಡದ ಮೇಲೆ ಕೆಳಗಡೆ ನೀರು ಬಸಿತಾ ಇರಬಾರ್ದು. ಕೆಲ ಕಡೆ ಏನಾಗ್ತದೆ ಅಂದ್ರೆ ನೀರ್ ಬರ್ತಾ ಬಸಿತವೆ ಅಂತ ಕಡೆ ಇರಬಾರ್ದು. ಇಂಥ ಮಾಡಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಅವ್ರು ಏನು ಇದು ಬರುತ್ತೆ, ಸಗಣಿ ಬರುತ್ತೆ, ಅದ್ರದ ಕೊಟ್ಟಿಗೆಯಿಂದ ಏನೇನು ಬರ್ತದಲ್ಲ ತ್ಯಾಜ್ಯ ವಸ್ತುನೆಲ್ಲ ತಗೊಂಡೋಗಿ ಒಂದು ಲೇಯರ್ ಬೈ ಲೇಯರ್ ಆಗ್ತಾ ಹೋಗ್ಬೇಕು. ಒಂದ್ 2 ದಿನ 3 ದಿನ ಆದ್ಮೇಲೆ ಅದ್ರ ಮೇಲೆ ಹುಲ್ಲನ್ನು ಒದಿಸ್ಬೇಕು ಅಥವಾ ಸಣ್ಣದಾಗಿ ಮಣ್ಣಿನ ಪದರೆ ಹಾಕ್ಬೇಕು, ಆಮೇಲೆ ನೀರನ್ನು ಹಾಕ್ತಾ ಇರಬೇಕು. ಸೊ ಈ ರೀತಿ ಮಾಡ್ತಾ ಹೋಗ್ಬೇಕು. ಇದು ನಾವು 1 ತಿಂಗಳು 2 ತಿಂಗಳಿಗೆ ತುಂಬುದು. ತುಂಬುದ ಮೇಲೆ ಅದಕ್ಕೆ ಒಂದು ಮಣ್ಣಿನ ದಪ್ಪವಾದ ಒಂದು ಪದರ ಹಾಕ್ಬೇಕು, ಚೆನ್ನಾಗಿ ನೀರು ಹಾಕಿ ಒಂದು ಪದರ ಹಾಕ್ಬೇಕು. ಇದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ, ಈ ಪದರಗಳು ಏನ್ ಹಾಕ್ತಾ ಇರ್ತೀವಿ ಅದರಲ್ಲಿ ಸೂಪರ್ ಫಾಸ್ಫೇಟ್ ಒಂದು 10-15 ಕೆಜಿ ಅಷ್ಟು ಆಗಾಗ ಹಾಕ್ತಾ ಹೋದ್ರೆ ಏನಾಗುತ್ತೆ ನಿಮ್ಗೆಲ್ಲ ಗೊತ್ತಿದೆ, ಈ ರಂಜಕ ಏನಿದೆ ನಾವು ಹಾಕಿದ್ದು ಬೆಳೆಗಳಿಗೆ ಸಿಗೋದಿಲ್ಲ. ಈ ರೀತಿ ನಾವು ಮಾಡೋದ್ರಿಂದ ಇದು ರಂಜಕ ಏನಿದೆ ಕೊಟ್ಟಿಗೆ ಗೊಬ್ಬರದಲ್ಲಿ ಉತ್ಕೃಷ್ಟವಾಗಿ ಚೆನ್ನಾಗಿ ಅದು ಸಿಗಂಗಾಗುತ್ತೆ. ನಾವು ಬೆಳೆಗೆ ಹಾಕಿದ್ರೆ ನಮ್ಗೆಲ್ಲ ಗೊತ್ತಿರ್ಬೋದು ರಂಜಕ ಹಾಕಿದ್ದು ಕೇವಲ 20% ಅಷ್ಟೇ ಮಾತ್ರ ಸಿಗೋದು ಬೆಳೆಗಳಿಗೆ. ಆದ್ರೆ ನಾವು ಈ ರೀತಿ ಮಾಡೋದ್ರಿಂದ ಹಾಕಿದಂತ ರಂಜಕ ಎಲ್ಲ ಬೆಳೆಗಳಿಗೆ ಸಿಗಂಗಾಗುತ್ತೆ, ಅಂದ್ರೆ ಭೂಮಿಯಲ್ಲಿ ಹಿಡಿದಿಟ್ಕೊಳ್ಳೋದಿಲ್ಲ. ಸೊ ಇದು ಬಹಳಷ್ಟು ಒಂದು ಉಪಯೋಗವಾದ ಮಾಹಿತಿ ಇದು. ಸೊ ರೈತರು ಈ ರೀತಿಯಾಗಿ ಅವರು ಕೊಟ್ಟಿಗೆ ಗೊಬ್ಬರವನ್ನ ಮಾಡ್ಕೊಂಡ್ರೆ ಬಹಳ ಉತ್ತಮ. ಇದಲ್ಲದೆ ಮತ್ತಾವ್ದಾದ್ರು ಬೇಸಿಗೆ ಸಮಯದಲ್ಲಿ ರೈತರು ಇನ್ನೊಂದು ವಿಚಾರ ಹೇಳ್ತೀವಿ. ಈಗ ಏನಪ್ಪಾ ಅಂದ್ರೆ, ಈಗ ರೈತರು ಮಾಡಿದಾಗ ಕಳೆಗಳು ಸಾಮಾನ್ಯವಾಗಿ ನಿಮ್ಗೆ ಗೊತ್ತಿರ್ಬೋದು ಎಲ್ಲ ಒಣಗಿರ್ತವೆ. ಇರೋದ್ ಯಾವ್ದಪ್ಪ, 2, ಒಂದು ಕರ್ಕೆ ಮತ್ತು ಜೇಕು, ಗೊತ್ತಾಯ್ತಲ್ಲ. ಅದೆಲ್ಲೆಲ್ಲಿ ನೀರ್ ಇರ್ತದೆ ಅಂತ ಕಡೆ ಇರ್ತವೆ, ಮತ್ತೆ ಕಾಂಗ್ರೆಸ್ ಗುಡನು ಬುಡದಲ್ಲಿ ಸೇರ್ಕೊಂಡಿರ್ತವೆ. ಆಯ್ತು, ಜೀವ ಇರ್ತದೆ, ಅದನ್ನ ಬೇಕಾದ್ರೆ ನಾವು ಹೆಂಗಾದ್ರೆ ಬಿಸಿಲಿಗೆ ಒಣಗಿರ್ತದೆ, ಅದು ಮಳೆ ಬಂದ ತಕ್ಷಣ ಚಿಗುರು ಬಿಡ್ತದೆ.

ಜನಕನ ಸಭೆಯಲ್ಲಿ ಶ್ರೀ ರಾಮಚಂದ್ರನು ವಿಶ್ವಾಮಿತ್ರ ಗುರುವಿನ ಪಾದಕ್ಕೆ ಎರಗಿದನು ವಿಶ್ವಾಮಿತ್ರ ಗುರುವಿನ ಪಾದಕ್ಕೆ ಎರಗಿದನು ರಾಮ ಬಂದನು ಶ್ರೀ ರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು ಸ್ವಯಂವರದಲ್ಲಿ ಶ್ರೀರಾಮಚಂದ್ರನು ಶಿವನ ಮಹಾಧನುಸಿರುವ ಸ್ಥಳಕ್ಕೆ ಬಂದ ಶಿವನ ಮಹಾಧನುಸಿರುವ ಸ್ಥಳಕ್ಕೆ ಬಂದ ರಾಮ ಬಂದನು ಶ್ರೀರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು ಶಿವನ ಸ್ತುತಿ ಮಾಡಿ ಶಿವ ಧನಸನ್ನು ಎತ್ತಿ ಸಾಮರ್ಥ್ಯದಿಂದೆಳದ ರಾಮ ಧನಿವು ಮುರಿಯಿತು ಶಿವನ ಸ್ತುತಿ ಮಾಡಿ ಶಿವ ಧನುಸನ್ನು ಎತ್ತಿ ಸಾಮರ್ಥ್ಯದಿಂದೆಳದ ರಾಮ ಧನುವು ಮುರಿಯಿತು ರಾಮ ಬಂದನು ಶ್ರೀರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು ರಾಜಸಭೆಯಲ್ಲಿ ರಾಮನ ಶೌರ್ಯವನ್ನು ಕಂಡು ರಾಜಸಭೆಯಲ್ಲಿ ರಾಮನ ಶೌರ್ಯವನ್ನು ಕಂಡು ರಾಮಗೆ ಜಯವಾಯಿತು ಎಂದು ಜಯಘೋಷ ಕೂಗಲು ರಾಮಗೆ ಜಯವಾಯಿತು ಎಂದು ಜಯಘೋಷ ಕೂಗಲು ರಾಮ ಬಂದನು ಶ್ರೀರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು ಜನಕನಕುವರಿ ಜಾನಕಿ ಹೂಮಾಲೆಯ ಹಿಡಿದು ಜನಕನಕುವರಿ ಜಾನಕಿ ಹೂಮಾಲೆಯ ಹಿಡಿದು ಓಡಿ ಬಂದು ಶ್ರೀರಾಮನ ಕೊರಳಿಗೆ ಹಾಕಿದಳು ಓಡಿ ಬಂದು ಶ್ರೀರಾಮನ ಕೊರಳಿಗೆ ಹಾಕಿದಳು ರಾಮ ಬಂದನು ಶ್ರೀರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು ರಾಮ ಬಂದನು ಶ್ರೀರಾಮ ಬಂದನು ಅಯೋಧ್ಯೆಗೆ ಜಾನಕಿಯ ಕರಕೊಂಡು ರಾಮ ಬಂದನು ಮುರಿದ ಶ್ರೀರಾಮಗೆ ಜನಕ ಮಹಾರಾಜನು ಧನುವ ಮುರಿದ ಶ್ರೀರಾಮಗೆ ಜನಕ ರಾಜನು ತನ್ನ ಮಗಳಾದ ಜಾನಕಿಯನ್ನೇ ಧಾರೆ ಎರೆದನು ತನ್ನ ಮಗಳದ ಜಾನಕಿಯನ್ನೇ ಧಾರೆ ಎರೆದನು. ರಾಮ ಬಂದನೋ ಶ್ರೀರಾಮ ಬಂದನೋ, ಅರಣ್ಯದಗೆ ಜಾನಕಿಯ ಕರಕೊಂಡು ರಾಮ ಬಂದನು. ಬಂದನೋ ಶ್ರೀರಾಮ ಬಂದನೋ, ಜಾನಕಿ ಕರಕೊಂಡು ಅಯೋಧ್ಯೆಗೆ ರಾಮ ಬಂದನೋ. ರಾಮ ಬಂದನೋ ಶ್ರೀರಾಮ ಬಂದನೋ, ಜಾನಕಿ ಕರಕೊಂಡು ಅಯೋಧ್ಯೆಗೆ ರಾಮ ಬಂದನೋ. ಜಾನಕಿ ಕರಕೊಂಡು ಅಯೋಧ್ಯೆಗೆ ರಾಮ ಬಂದನೋ. ಜಾನಕಿ ಕರಕೊಂಡು ಅಯೋಧ್ಯೆಗೆ ರಾಮ ಬಂದನೋ. ಜಾನಕಿ ಕರಕೊಂಡು ಅಯೋಧ್ಯೆಗೆ ರಾಮ ಬಂದನೋ. ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲೇ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲೇ ಕೈಲಾಸ ಕಾಣೋಣ. ಮುಂಗಾರು ಮಳೆ ಹೋಯ್ತು, ಕೆರೆಕಟ್ಟೆ ತುಂಬೋಯ್ತು, ಹಳ್ಳ ಕೊಳ್ಳ ತುಂಬಿ ಹರಿದು ಹೊಲಕ್ಕೆಲ್ಲ ನೀರಾಯ್ತು. ಮುಂಗಾರು ಮಳೆ ಹೋಯ್ತು, ಕೆರೆಕಟ್ಟೆ ತುಂಬೋಯ್ತು, ಹಳ್ಳ ಕೊಳ್ಳ ತುಂಬಿ ಹರಿದು ಹೊಲಕ್ಕೆಲ್ಲ ನೀರಾಯ್ತು. ಎಲ್ಲೆಲ್ಲೂ ಹಸಿರಾಯ್ತು, ದನಕರುಗೆ ಮೇವಾಯ್ತು. ಎಲ್ಲೆಲ್ಲೂ ಹಸಿರಾಯ್ತು, ದನಕರುಗೆ ಮೇವಾಯ್ತು. ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಮುಂಗೋಳಿ ಕೂಗಾಯ್ತು, ಏಳ್ರಣ್ಣ ಬೆಳಕಾಯ್ತು, ಬಾರು ಕೋಲನ್ನು ತಕ್ಕೊಂಡು ನಗನೇಗಿಲ ಏರ್ಕೊಂಡು. ಮುಂಗೋಳಿ ಕೂಗಾಯ್ತು, ಏಳ್ರಣ್ಣ ಬೆಳಕಾಯ್ತು, ಬಾರು ಕೋಲನ್ನು ತಕ್ಕೊಂಡು ನಗನೇಗಿಲ ಏರ್ಕೊಂಡು. ಕಡಗುಂಟ ಹಾಕೊಂಡು ಜೋಡೆತ್ತ ಹೊಡ್ಕೊಂಡು, ಕಡಗುಂಟ ಹಾಕೊಂಡು ಜೋಡೆತ್ತ ಹೊಡ್ಕೊಂಡು. ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು, ಭೂತಾಯಿ ಮಕ್ಕಳು ನಾವು ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಹಾ ಉಳುಮೆ ಮಾಡೋಣ, ಕಸವ ತೆಗೆಯೋಣ, ಸಿಟ್ಟು ತೆವರಿಯ ಸವರಿ ಸಣ್ಣ ಸಣ್ಣ ಪತಿಯ ಮಾಡಿ ಉಳುಮೆ ಮಾಡೋಣ, ಕಸವ ತೆಗೆಯೋಣ, ಸಿಟ್ಟು ತೆವರಿಯ ಸವರಿ ಸಣ್ಣ ಸಣ್ಣ ಪತಿಯ ಮಾಡಿ ಕೊಟ್ಟಿಗೆ ಗೊಬ್ಬರ ಹಾಕಿ ಬೀಜ ಬಿತ್ತೋಣ ಬನ್ನಿ, ಕೊಟ್ಟಿಗೆ ಗೊಬ್ಬರ ಹಾಕಿ ಬೀಜ ಬಿತ್ತೋಣ ಬನ್ನಿ. ಭೂತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಭೂತಾಯಿ ಮಕ್ಕಳು ನಾವು, ಒಕ್ಕಲುತನವೇ ಉಸಿರು. ಬನ್ನಿ ಬನ್ನಿ ಎಲ್ಲರೂ ಹೊಲಕ್ಕೆ ಹೋಗೋಣ, ಕಾಯಕದಲ್ಲಿ ಕೈಲಾಸ ಕಾಣೋಣ. ನಾವು ಕಾಯಕದಲ್ಲಿ ಕೈಲಾಸ ಕಾಣೋಣ. ಹೊಲಕ್ಕೆ ನೀರುಣಿಸೋಣ, ಪೈರುಗಳ ಬೆಳೆಸೋಣ, ಬನ್ನಿ ನಾಟಿ ಮಾಡೋಣ, ಕಳೆ ಕಿತ್ತು ಬೆಳೆಸೋಣ. ಹೊಲಕ್ಕೆ ನೀರುಣಿಸೋಣ, ಪೈರುಗಳ ಬೆಳೆಸೋಣ, ಬನ್ನಿ ನಾಟಿ ಮಾಡೋಣ, ಕಳೆಯ ಕಿತ್ತು ಬೆಳೆಸೋಣ. ಪೈರು ದಿಂಡೊಡೆಯಾಲಿ ಒಡಮೂಡಿ ಬರಲಿ, ಪೈರು ದಿಂಡೊಡೆಯಾಲಿ ಒಡಮೂಡಿ ಬರಲಿ. ಭೂತಾಯಿ ಮಕ್ಕಳು ನಾವು, ಒಕ್ಕಲುತನವೇ